ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ರವಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ಅಂಗೈಯಲ್ಲಿ ಆಯುರ್ವೇದ ನಿಮ್ಮ ನೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಮತ್ತೆ ಆರಂಭವಾಗಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಅಂಗೈಯಲ್ಲಿ ಆಯುರ್ವೇದ. ಅಂಗೈಯಲ್ಲಿ ಆಯುರ್ವೇದ ಸರಣಿ 3 ಸಮತೋಲನವೇ ಆರೋಗ್ಯ. ಇದೇ ರವಿವಾರ June 1 ಪ್ರತಿ ರವಿವಾರ ಬೆಳಿಗ್ಗೆ 8:30 ಹಾಗೂ ಸಂಜೆ 7:00 ಕೃಷಿರಂಗದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಅಂಗೈಯಲ್ಲಿ ಆಯುರ್ವೇದ. ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಅಂಗೈಯಲ್ಲಿ ಆಯುರ್ವೇದ. ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ, ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟ ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶಕ್ಕೆ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, RPLI ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರದು ಅಂತ. RPLI ಗ್ರಾಮ ಸಂತೋಷ್ ಪಾಲಿಸಿ, ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ವಾವ್, ನಿನ್ ಕೈತೋಟ ಎಷ್ಟ್ ಚೆನ್ನಾಗಿದೆಯಲ್ಲೇ. ಯಾಕಂದ್ರೆ ಇದಕ್ ಬೇಕಾದ ಗೊಬ್ಬರನ ಮನೆಯಲ್ಲೇ ಉತ್ಪತ್ತಿ ಆಗೋ ಹಸಿ ಕಸದಿಂದ ತಯಾರಿಸ್ತೀನಿ. ಹೌದಾ, ಅದೆಂಗಪ್ಪ? ಪೈಪ್ ಕಾಂಪೋಸ್ಟಿಂಗ್, ಪಿಟ್ ಕಾಂಪೋಸ್ಟಿಂಗ್, ಈ ರೀತಿ ಬೇರೆ ಬೇರೆ ವಿಕೇಂದ್ರೀಕೃತ ವಿಧಾನದಿಂದ ಗೊಬ್ಬರನ ತಯಾರಿಸ್ಕೋಬಹುದು ಕಣೆ. ಒಟ್ನಲ್ಲಿ ಕಸದಿಂದ ರಸ ಅನ್ನಮ್ಮ. ಹಾ, ಹಸಿ ತ್ಯಾಜ್ಯದಿಂದ ಗೊಬ್ಬರ ತಯಾರಿಸಿ ತ್ಯಾಜ್ಯ ನಿರ್ವಹಣೆಗಿರುವ ಸುಲಭ ಮಾರ್ಗ ಪಾಲಿಸಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್, ನಗರ ಯೋಜನೆ, ಕರ್ನಾಟಕ ಸರ್ಕಾರ. ಚಂದುಕಾಕಾ ಸರಾಬ್ ಜುವೆಲ್ಸ್ ತೆಗೆದುಕೊಂಡು ಬಂದಿದ್ದಾರೆ ದಸರಾ ಮತ್ತು ದೀಪಾವಳಿ ಹಬ್ಬದ ಭವ್ಯ ಆಫರ್ಸ್. ಹಾಗೂ 2BHK ಮನೆ ಅಥವಾ ಫ್ಲಾಟ್ ಗೆಲ್ಲುವ ಸುವರ್ಣ ಅವಕಾಶವನ್ನು ಪಡೆಯಿರಿ. ರೈತ ಬಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ಕೃಷಿ ಮಾಹಿತಿ. ರಾಕಿ, ಏನ್ ತೋಟ ಬಿಟ್ಟ ಬರ್ವಲ್ಲೋ ಅಪ್ಪ. ಏ ನೋಡ್ಬಾ, ಇಲ್ಲೇ ನಮ್ ತೋಟ ಎಷ್ಟ್ ಚಂದಾಗೈತ್, ನಳ್ಳಳಸಾಕತ್ತೈತ್ ನೋಡ್ಬಾ. ಇಲ್ಲೇ ಇಲ್ಲಿ ಬಾ, ಇಲ್ಲೇ ಒಂದ್ ಹಣ್ಣು ಕೊಡ್ತೇನೆ ಬಾ, ಇಲ್ಲಿ ಪ್ಯಾರ್ಲಣ್ಣ ಇಲ್ಲೇ. ಅಯ್ಯಯ್ಯ, ಭಾರಿ ಆತಲ್ಲ ಮತ್ತ ಕೊಡ, ಇಲ್ಲಿ ನೋಡ ತಿನ್ ನೋಡ, ರುಚಿ ಹೇಳ ಆಮೇಲೆ ನನಗ. ಏ ಭಾರಿ ಟೇಸ್ಟ್ ಐತಲ್ಲೋ ಅಪ್ಪ, ಏನ್ ಹಾಕಾಕತ್ತೀನಿ ಈ ತೋಟಕ್ಕ ಅಂತ. ಸೀಕ್ರೆಟ್ ಪಾ, ಹೇಳೋದಿಲ್ಲ ನಾನು. ಹಂಗಂದ್ರೆ ಹೆಂಗ ರಾಕಿ, ನಿನ್ನ ಹತ್ರ ಅಷ್ಟ ಇದು ಮಾಡ್ಕಂದ್ರೆ ಹೆಂಗ, ನಮಗೂ ಹೇಳ್ಬೇಕಪ್ಪ. ನಮ್ಮ ಹೋಗಿ ಒಂದಿಟ್ಟು ನಾವು ಅದನ್ನ ಉಪಯೋಗಿಸ್ತೇವೆ. ಹಂಗ ಅಂದೆ ಬಿಡು, ನಿಂಗೆ ಕಾಡ್ಸಕಂತ ಹೇಳಿ ಕೇಳಿಲ್ಲೇ. ಅವರು ಮಹೇಶ್ ದೇಶಪಾಂಡೆ ಇದಾರ ನೋಡ, ನೈಸರ್ಗಿಕ ಸಾವಯವ ಗೊಬ್ಬರ ಹಾಕಿ ಅವರು ನನಗ ಒಂದ್ ಕಷಾಯ ಮಾಡೋ ಹೇಳಿದ್ರಪ್ಪ. ಏನದ ಅದು? ಅದಕ್ಕೇನೋ ಒಂದ್ ಸ್ವಲ್ಪ ಏನು ಹೆಸರು ಹಾಕ್ಬೇಕಂತ, ಅಲಸಂದಿ ಹಾಕ್ಬೇಕಂತ, ಸಪ್ತ ಧಾನ್ಯ. ಹ್ಞೂ, ಅದ ಅದ ನೋಡ್, ಮರ್ತಂಗಾಗಿತ್ತೋಪ್ಪ. ಯಾಕಂದ್ ನನಗ ಹಿಂದ ಕೇಳಿದ್ದೆ ನಾ ಅದನ್ನ, ನೀನ್ ಹೇಳಿಂದ ಈಗ ನೆನ್ಪಾತು. ಅಂದಂಗ ಏನೇನ್ ಹಾಕ್ಬೇಕ ಅದಕ್ಕ? ಇಲ್ಲ, ಅವತ್ತೇನಾತು, ಮಹೇಶ್ವರ ಬಂದು ನಮ್ ತೋಟದಾಗ ಆ ಸಪ್ತ ಧಾನ್ಯದೆಲ್ಲ ಮಾಡಿ ಕೊಟ್ಟು ಹೋಗ್ಬಿಟ್ರು. ನನಗ ಮರ್ತಂಗಾಗೈತಿ, ಬಾ ನಾವ ಅವ್ರ ಕಡೆ ಹೋಗಿ ಕೇಳ್ಕೊಂಡ್ಬರೋಣ. ನಾವು ಮಹೇಶ್ ಅಣ್ಣನ ಹತ್ರ ಈಗ ಇದನ್ನ ಕೇಳದ್ ಚಲೋ ಅನ್ನದ. ನಡಿ ನಡಿ, ಹೋಗ ಅಲ್ಲೇ ಹೋಗೋಣ ನಡಿ. ಮಹೇಶಣ್ಣ, ಹಾ ಬರ್ರಿ ಬರ್ರಿ ಬರ್ರಿ. ಏನ್ ಇಬ್ಬರು ಕೂಡಿ ಬಂದಿರ್ಲ ಅಣ್ಣ ತಂಗಿ? ಏನ್ ಮಹೇಶಣ್ಣ, ನನಗ ಈಗ ನಾನ ಆಕಸ್ಮಿಕವಾಗಿ ನಮ್ಮ ತಂಗಿದ ತೋಟಕ್ ಹೋದ್ನೆ, ಪೇರ್ಲಣ್ಣ ತಿನ್ನಾಕ ಹೊಟ್ಲ. ಏನ್ ರುಚಿಯಾಗಿತ್ತದ, ಬಹಳ ರುಚಿ ಅಂದ್ರ ರುಚಿ. ಅದಕ್ಕೆ ನಾ ಅಂದೆ, ಏನೇನು ಹಾಕಿ ಬೆಳ್ಸಾಕತ್ತೀವ, ಮತ್ತೆ ನನ್ನ ತೋಟದನು ಹಣ್ಣು ಹಿಂಗೆ ರುಚಿ ಬರ್ಬೇಕಲ್ಲ ಅಂತ ಕೇಳಿದೆ. ಅದಕ್ಕಾಕೆ, ಇಲ್ಲ ನಾ ಹಿಂಗೆ ಕಷಾಯ ಮಹೇಶಣ್ಣ ಮಾಡಿಕೊಟ್ಟಿದ್ರು ಅದನ್ನು ಬಳಸ್ದೆ ಅಂತ ಅಂದ್ರೆ. ಅದಕ್ಕೆ ತಡಿ, ಅದು ಏನದು, ನನಗೂ ಸ್ವಲ್ಪ ಬೇಕಾಗಿತ್ತ, ಹೋಗಿ ಬರೋಣ ಬಾ ಅಂತ ಇಬ್ರು ಕೂಡೆ ಬಂದ್ವಿ ನೋಡು. ಬರ್ರಿ ಬರ್ರಿ ಬರ್ರಿ, ಎಲ್ಲ ಕೂತು ಮಾತಾಡೋಣ ಬರ್ರಿ ಇಲ್ಲಿ. ಹಾ, ಎಲ್ಲ ಹೇಳ್ತಾನ ಆತರದ ಯಾವ್ದೋ ಹಣ್ಣಿಗೆ. ಅಲ್ಲ ಮಹೇಶಣ್ಣ, ನೀ ಹೇಳ್ತಾ ಹೋಗು, ನಾ ಸುಮ್ ಬರ್ಕೊಂಬಿಡ್ತಾನೆ. ಹೌದಲ್ಲ, ಯಾಕಂದ್ರೆ ಮತ್ತ ಪದೇ ಪದೇ ಹಿಂಗ ಬರೋದಾಗ್ಬಾರ್ದು. ಒಂದ್ಸಲ ಬರ್ದಿಟ್ಬಿಟ್ಟು ಅಂದ್ರೆ ನಮ್ಗ ಅವಾಗ ಅವಾಗ ಅದನ್ನ ಉಪಯೋಗ ಮಾಡ್ಕೊ ಮಾಡ್ರಿ. ಅದಕ್ಕೆ ನಾವು ಸಪ್ತ ಧಾನ್ಯಾಂಕುರ ಕಷಾಯ ಅಂತ ಹೇಳ್ತೇವೆ. ಸಪ್ತ ಧಾನ್ಯಾಂಕುರ ಕಷಾಯ. ಕಷಾಯ, ಹಾ. ಅದಕ್ಕೆ ಏನ್ ಬೇಕಪ್ಪ ಅಂದ್ರೆ, ಮೊದ್ಲೇದು ನಾಳೆ ಮಾಡೋದ್ರೆ ಇವತ್ತು ಸಂಜಿನಾಗ ಹಿಂದಿನ ರಾತ್ರಿ ಒಂದ್ ಬಟ್ಟಲದೊಳಗ ಒಂದ್ ಬಗಸಿ ಅಷ್ಟು ಕರಿ ಗುರಿಯಾಳ ಗುರಿಯಾಳ ಅಂತೀವಲ್ಲ, ಅವನ ಒಂದ್ ನೀರ್ನಾಗ ಹಾಕಿ ಇಡ್ಬೇಕು. ಮೊದ್ಲೇದ್ದು ಮೊದ್ಲೇ ರಾತ್ರಿ ನೆನೆಸಿಡ್ಬೇಕು. ಎರಡನೇ ರಾತ್ರಿ ಏನ್ ಮಾಡ್ಬೇಕು ನಾವು, ಮರುದಿನ ಒಂದು 6 ಥರದ ಬೀಜಗಳನ್ನ ತಗೋಬೇಕಾಗ್ತದೆ. ನೂರ್ ನೂರ್ ಗ್ರಾಂ, ಬರೇ ಬಾಳ ಇಲ್ಲ, ಬರೇ 100 ಗ್ರಾಂ. ಏನೇನ್ ತಗೋಬೇಕು? 100 ಗ್ರಾಂ ಹೆಸರ, 100 ಗ್ರಾಂ ಉದ್ದ, 100 ಗ್ರಾಂ ಅಲಸಂದಿ, ಆಮೇಗ 100 ಗ್ರಾಂ ಕೆಂಪು ಹುರುಳಿ. ನಮ್ಮ ಹಳ್ಳಿ ಮಂದಿ ದನಕ್ಕೆ ಹಾಕ್ತಿದ್ರು ನೋಡ್ರಿ, ಊರುಗಳಿಗೆ ಶಕ್ತಿ ಬರ್ಲಿ ಅಂತೇಳಿ ಅದನ್ನ. ಆಮ್ಯಾಗ 100 ಗ್ರಾಮ ಗೋಧಿ, 100 ಗ್ರಾಮ ಕಡ್ಲೆ. ಇವನ್ನೆಲ್ಲ ಏನ್ ಮಾಡ್ಬೇಕು, ಕರಿ ಎಲ್ಲ ಹಾಕಿರ್ತಿಲ್ಲ ಅತ್ರ ಕುಡ್ಸಂಗಿಲ್ಲ, ಇವನ್ ಬೇರೆ ಬೇರೆ ಬೇರೆ ಬೇರೆ ನೀರಾಗ ಹಾಕ್ಬೇಕು ಸ್ವಲ್ಪ. ಇವನ್ ಹಾಕಿ ಮಳಕಿ ಬರ್ಸ್ಬೇಕು. ಮಳಕಿ ಗಂಟು ಕಟ್ತಾರಲ್ಲ, ಅಜ್ಜಿಗಳು ಇರ್ತಾರ ನೋಡ್ರಿ, ಅವ್ರ ಕಡೆಯಿಂದ ಕಟ್ಟಸ್ರಿ. ಮಡಕೆ ಕಾಳು ಮಾಡಲ್ಲ ಮನೆಯ ಮಾಡ್ತಾರಲ್ಲ. ಇವನ್ನೆಲ್ಲ ಏನ್ ಮಾಡ್ಬೇಕು, ನಂತರ ಇದನ್ನ 200 ಲೀಟರ್ ನೀರಿನಾಗ, ಅಂದ್ರೆ ಒಂದು ಬ್ಯಾರಲ್ ನೀರಿಗೆ, ಅದ್ರ ಜೋಡಿ ಮತ್ತೆ 10 ಲೀಟರ್ ಗೋಮೂತ್ರ ಕೂಡಿಸ್ಕೋಬೇಕು. 200 ಲೀಟರ್ ನೀರಿನ ಒಳಗೆ, 200 ಲೀಟರ್ ನೀರಿನೊಳಗ. ಆಮ್ಯಾಗ ಏನಿವು ರುಬ್ಬಿರ್ತೇವ ಇವೆಲ್ಲ ಮಳಕಿ ಬಂದದ್ದು ಕಾಳುಗಳನ್ನ, ಇವನ್ನೆಲ್ಲ ಕೂಡಿಸ್ಕೋಬೇಕು ಮರುದಿವಸ ಮಳಕಿ ಬಂದ್ಮೇಲೆ. ಆಮ್ಯಾಗ ಮೊದ್ಲೇ ದಿವಸ ನಾವು ಕರಿ ಎಳ್ಳ ನೀರು ಹಾಕಿರ್ತೇವಲ್ಲ, ಆ ಕರಿ ಎಳ್ಳ ಜೋಡಿ ಆ ನೀರನ್ನು ಅದ್ರೊಳಗೆ ಮಿಕ್ಸ್ ಮಾಡ್ಬೇಕು. ಇವನ್ನೆಲ್ಲ ಕೂಡಿಸ್ಕೊಂಡ 2 ದಿವಸ ಅವನ್ ಏನ್ ಮಾಡ್ಬೇಕು, 48 ತಾಸ ಅಂದ್ರೆ 2 ದಿವಸ ಎಲ್ಲಾನು ಮಿಕ್ಸ್ ಮಾಡಿ ಹಂಗ ಇದನ್ನ ಮಾಡ್ಬೇಕು. ಮಿಕ್ಸ್ ಮಾಡಿ ಈ ಕಷಾಯವನ್ನ ಒಂದು ಪಂಪಿಗೆ ಎಷ್ಟು 100 ರಿಂದ 200 ಮಿಲಿ ಸಾಕು. ಇದನ್ನ ಹೊಡಿದ್ರಿಂದ ಏನಾಗ್ತದಪ್ಪ ಅಂದ್ರೆ, ಯಾವ್ದೋ ಹಣ್ಣು ಇರ್ಲಿ ಏನೇ ಇರ್ಲಿ, ಎಸ್ಪೆಷಲಿ ನಿಮ್ಗೆ ಏನ್ ಹೇಳಿಲ್ಲ, ಪೇರ್ಲಿಕಾಯಿ ಮೋತಿ ಕಾಣಿಸ್ತದೆ ಇದನ್ನ ಹೊಡೆದ್ರೆ, ಅಷ್ಟು ಪವರ್ಫುಲ್. ಗೊತ್ತಾತೇನ ನನ್ ತೋಟ ಯಾಕಂಗೈತ ಅಂತ ಹೇಳಿ ಗೊತ್ತಾತ್ ನೋಡಿದ್ರ. ಇದರಿಂದ ಏನಾಗ್ತದಪ್ಪ ಅಂದ್ರೆ ಹಣ್ಣದೊಳಗ ರುಚಿ ತುಂಬತದ ಮೊದ್ಲೆದ್ದ. ಎರಡನೇದ್ದು ಕಾಳ ಹಣ್ಣು ಅಗ್ ಪವರ್ಫುಲ್, ತೂಕ ಮಾಡ್ರೆ ಇದರ ಕಲ್ ಹಾಕ್ಯಾನೇನಪ್ಪ ತೂಕನು ಸಿಗ್ತದೆ, ತೂಕು ಸಿಗ್ತದ ಅಂದ್ರೆ ಇದ್ರ ಅರ್ಥ ಏನು, ನಿನ್ನ ಆರ್ಥಿಕ ಭದ್ರತೆ ಬಂತಲ್ಲಿ. ಆಮ್ಯಾಗ ಲಾಸ್ಟ್ ಇದನ್ನ ಬೆಕ್ಕದಲ್ಲಿ ಒಯ್ದ್ರು ನಡಕ್ ಒಡಿದಿಲ್ಲ, ಅದು ಸಾರಿಗೆ ವ್ಯವಸ್ಥೆ ನಾವು ಮಾಡ್ತಿರ್ತೇವಲ್ಲ ಅದಕ್ಕೆ ಏನು ಆಗುದಿಲ್ಲ, ನೀವು ಕೈಯಾಗ ಒಗೀರಿ ನೀವು ಒಡಿದಿಲ್ಲ, ಅಷ್ಟು ಸದೃಢತೆ ಬರ್ತದೆ. ಅದಕ್ಕೆ ನೀವು ಯಾರ ಇರ್ಲಿ ಈ ಸಪ್ತ ಧಾನ್ಯಾಂಕುರ್ ಮಾಡಿದ್ರೆ ನಿಮಗೆ ಅಗ್ದಿ ಪವರ್ಫುಲ್ ಹಣ್ಣು ಸಿಗುತ್ತವೆ. ಚಲೋ ಆತು ಬಿಡ, ನಾನು ನೀ ಹೇಳಿದ ಸಪ್ತ ಧಾನ್ಯಾಂಕುರದ ಕಷಾಯನ ನಾನು ಹೋಗಿ ಮನ್ಯಾಗೆಲ್ಲ ರೆಡಿ ಮಾಡ್ಕೊಂಡ್ ಇಡ್ತೇನೆ, ಮುಂದೆ ಯಾವಾಗ ಯಾವಾಗ ಬೇಕಾಗತ್ ನೋಡ ಯಾವಾಗೆಲ್ಲ ಬಳಸ್ತಾನೆ ನೋಡ. ಬಹಳ ಸ್ಟಾಕ್ ಖಾಲಿ ಆಗೈತಿ ನಡಿ, ಇಬ್ರು ಕೂಡ ಮಾಡೋಣ ಹಂಗಾರ. ಮಾಡೋದನ್ನ ಬಹಳ ಮಹತ್ವ ಅದರಿ. ಆಯ್ತಾಯ್ತು ಖಂಡಿತ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಈಗ ಕುಮಟಾ ತಾಲೂಕಿನ ಹೊಲನಗದ್ದೆಯ ಕೃಷ್ಣ ಟಿ ಭಟ್ ಹಾಗೂ ಮೇಳದವರಿಂದ ಮಾಗದ ವಧೆ ಯಕ್ಷಗಾನ. ಹಸ್ತಿನಾವತಿಯ ದೊರೆಗಳು ಎನಿಸಿಕೊಂಡಂತಹ ಕೌರವಾದಿಗಳು ನಮಗೆ ದಯಾದಿಗಳು, ಅರ್ಧ ರಾಜ್ಯ ನಮಗೆ ತಮಗೂ ನಿಮಗೂ ಹೊಂದು ಬರೋದಿಲ್ಲ ತಕ್ಕೊಳ್ಳಿ ಅಂತ ಕೊಟ್ಟಿದ್ದು ಇದು ಕಾಂಡವ ಪ್ರಸ್ಥ. ಬರೀ ವನಗಳಿಂದ ಕೂಡಿರತಕ್ಕಂತಹ ಸ್ಥಾನ ಇದನ್ನು ಅರ್ಧ ರಾಜ್ಯ ಅಂತ ಕೊಟ್ಟರು. ಅದನ್ನೇ ನಾವು ಉತ್ತಿ ಬಿತ್ತಿ ಸಂಪದ್ಭರಿತವಾಗಿರ್ತಕ್ಕಂತಹ ದೇಶವನ್ನಾಗಿ ರಚಿಸಿದ್ದೇವೆ. ದೇವಿ ಶಿಲ್ಪಿಯಾಗಿರ್ತಕ್ಕಂತಹ ಮಾಯಾ ಬಂದು ನಮ್ಮ ಪುರವನ್ನು ಸಿಂಗರಿಸಿಕೊಟ್ಟಿದ್ದಾನೆ ಸ್ವತಃ.

ಮಗಧನ ವಧೆ ಮುಗಿಯಿತು, ಇನ್ನು ತಡ ಮಾಡುವುದಲ್ಲ. ಹೋಗಿ ಧರ್ಮರಾಜನಿಗೆ ಕಾಣಿಸಿಕೊಂಡು ಮುಂದಿನ ಕೆಲಸಕ್ಕೆ ಸಿದ್ಧರಾಗೋಣ. ಎಲ್ಲವೂ ಮಂಗಲಮಯ ಆಗ್ತದೆ. ಕರೆದೊಳ್ಳು ಪರಶು ಪಾಶಾಂಕುಶಧರನಿಗೆ ಪರುಷ ದೀಪ ಕುತರ ಪೊರೆವಾಗಿ ಬೆಳಗಿರೇ